ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಹರ್ತಿಕೋಟೆ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ, ಬಳಿಕ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ ಬಿತ್ತರವಾಗಲಿದೆ. ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಹರ್ತಿಕೋಟೆ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ. ರಾಮಚಂದ್ರಪ್ಪ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಜಗದೀಶ್ ಅವರೇ. ಸರ್, ತಾವು ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ ಸುಮಾರು 10th ವರ್ಷ. ಈ 10 ವರ್ಷದ ಒಂದು ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಯಾವ ರೀತಿ ಅನಿಸ್ತಾ? ನಾನು ಮಾಡ್ತಾ ಇರೋ ಕೃಷಿ ತೋಟಗಾರಿಕೆ ಆಗಿರೋದ್ರಿಂದ ತಕ್ಷಣದ ಅಪೇಕ್ಷೆಯನ್ನ ಮಾಡೋ ಹಾಗಿಲ್ಲ. ಇದು ಈಗ ಪ್ರಾರಂಭದಿಂದ ಇಲ್ಲಿಯವರೆಗೂ ಅಂತ ಹೇಳಿದ್ರೆ ಸಾಕಷ್ಟು ಬೇರೆ ಬೆಳೆಯನ್ನ ನಾನು ಮಾಡಿದ್ದೆ. ದಾಳಿಂಬೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದೀನಿ. ಇಲ್ಲಿವರೆಗೂ 7 ಬೀಳುಗಳನ್ನ ಕಂಡಿದ್ದೀನಿ. ಶ್ರಮವನ್ನ ಹಾಕಿದ್ದೀನಿ, ನನ್ನ ಆರಾಮವಾಗಿ ಕಳೆಯುವಂತ ದಿನಗಳನ್ನ ಕಳೆದುಕೊಂಡಿದ್ದೀನಿ. ಹೀಗಾಗಿ ಈಗ ಅದರ ಪ್ರತಿಫಲವನ್ನ ನಾನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅಂದ್ರೆ ಪ್ರಾರಂಭದಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಪ್ರತಿಫಲ ನಮಗೆ ಸಿಗಲ್ಲ. ಖಂಡಿತ ಸಾಧ್ಯ ಇಲ್ಲ. ಯಾವ್ದೇ ಆಗ್ಲಿ, ನೀವು ನೆಟ್ಟ ತಕ್ಷಣ ಯಾವ್ದಾದ್ರು ಒಂದನ್ನ ನೀವು ಒಂದು ಮೊಳಕೆಯನ್ನ ಒಂದು ಬೀಜವನ್ನ ಹಾಕಿದ ತಕ್ಷಣ ನಾವು ಬಯಸ್ತೀವಿ ಅನ್ನೋದಾದ್ರೆ ಅದು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಿರೋಂಥದ್ದು. ಪ್ರಕೃತಿಗೆ ವಿರುದ್ಧವಾಗಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಅದೆಲ್ಲವೂ ಕೂಡ ಬಹಳ ದಿವಸ ನಿಲ್ಲುವಂತದ್ದಲ್ಲ. ಇದು ಕೂಡ ಹಾಗೇನೆ. ಕೃಷಿ ಅಂತ ಹೇಳಿದ್ರೆ ಅದು ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಅದರ ರೀತಿಗಳಿಂದ ನಾವು ಪಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಕೃಷಿ ಬದುಕು ಅಂತೇಳಿ ಎಂಟರ್ ಆದ್ಮೇಲೆ ಅದರದೇ ಆದಂತ ಅದಕ್ಕೆ ಸಮಯವನ್ನ ಶ್ರಮವನ್ನ ಹಾಕಿ ಅಲ್ಲಿವರೆಗೂ ತಡೆದು ನಾವು ಪಡ್ಕೊಳ್ಬೇಕಾಗುತ್ತೆ. ಅದನ್ನೇ ನಾನು ಈಗ ಮಾಡ್ತಾ ಇದ್ದೀನಿ. ಸರ್, ಇದ್ರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತೆ ಕೃಷಿ ಜೊತೆಗೆ ನಿಮ್ಮ ವೃತ್ತಿ ಯಾವ ತರ? ಮನಸ್ಸು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸರ್. ಅದು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಸಾಧನೆಯನ್ನ ಮಾಡಿದಂತರಿದ್ದಾರೆ. ನಾನು ಮೂಲತಃ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಬ್ಬ ಶಿಕ್ಷಕನಾಗಿ, ಅಂದ್ರೆ ಒಬ್ಬ ಇಂಗ್ಲಿಷ್ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೀಗಾಗಿ ಆ ವೃತ್ತಿನಲ್ಲೂ ಕೂಡ ನನಗೆ ಅತ್ಯಂತ ತೃಪ್ತಿ ನನಗೆ ಇದೆ. ಬಹಳ ಸಮರ್ಥವಾಗಿ ಬಹಳ ಖುಷಿಯಿಂದ ಆ ವಿಷಯದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀನಿ. ಈ ವೃತ್ತಿ ಜೊತೆಗೆ ಮತ್ತೆ ಈ ಕೃಷಿ ಮೇಲೆ ಯಾಕೆ ಆಸಕ್ತಿ ಬಂತು? ಕೃಷಿ ಕಡೆಗೆ ಬಂದಿದ್ದು ಒಂದು ಆಕಸ್ಮಿಕ. ನಾನು ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಮಧ್ಯಾಹ್ನದ ವೇಳೆಗೆ ನಮಗೆಲ್ಲ ಕೆಲಸ ಕಾರ್ಯಗಳು ಮುಗಿದೋಗ್ತದೆ. ನನ್ನ ತಾತ ಮಾಡಿದಂತ ಆಸ್ತಿ ಇದ್ರಿಂದ ಅದು ಏನೋ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಇಲ್ಲಿ ಜಮೀನ್ ಕಡೆ ಬಂದಾಗೆಲ್ಲ ನಾ ಬಹಳ ಮನಸ್ಸಲ್ಲಿ ಕೂತ್ಕೊಳ್ತಾ ಇತ್ತು, ನಾನು ಇದನ್ನ ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು. ಇದು ಎಲ್ಲೋ ಒಂದ್ ಕಡೆ ಮೊದ್ಲೇನೆ ಅದು ಮೊಳಕೆ ಹೊಡೆದು ಬಿಟ್ಟಿತ್ತು. ಅದು ಸದಾ ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಇಲ್ಲಿಗೆ ಯಾವಾಗ ನಾನು ಹಿರಿಯರಿಗೆ ಟ್ರಾನ್ಸ್ಫರ್ ಆಗಿ ಬಂದು ಈಗೇನು ಡ್ರೈಲ್ಯಾಂಡ್ ಇದ್ದಂತ ಈ ಭೂಮಿಯನ್ನ ಮತ್ತೆ ನಾನು ನೀರಾವರಿ ಯಾಕೆ ಮಾಡಬಾರ್ದು, ಈ ಆಲೋಚನೆ ನನ್ನಲ್ಲಿ ಮೂಡ್ತು. ಹಾಗಾಗಿ ಎಲ್ಲೂ ಕೂಡ ಒಂದು ಗಂಟೆ ಸುಮ್ಮನೆ ಎಲ್ಲಾದ್ರೂ ಕೂತ್ಕೊಂಡು ಕಾಲ ಕಳಿಬೇಕು ಅಂತ ಹೇಳಿದ್ರೆ ನನಗೆ ಆಗದೆ ಇರುವಂತದ್ದು. ಅದು ಮನಸ್ಥಿತಿಯನ್ನು ನಾನು ವಿದ್ಯಾರ್ಥಿ ದಿಸೆಯಿಂದಲೇ ಹಾಗೇನೆ ರೂಢಿಸ್ಕೊಂಡು ಬಂದವನು. ಹಾಗಾಗಿ ನನಗೆ ಈ ಆಲೋಚನೆ ಬಲವಾಗಿ ನನ್ನ ಮನಸ್ಸಲ್ಲಿ ಬೇರೂರ್ತು. ಆ ಕಾರಣಕ್ಕಾಗಿ ನಾನು ಕೃಷಿಗೆ ನಾನು ಇಳ್ಕೊಂಡೆ. ನೀವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಸರ್, ಯಾವ್ಯಾವ ತೋಟಗಾರಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? ನಾನು ಒಬ್ಬ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ನಾನು ಇದ್ದು ಕೆಲಸ ಮಾಡುವಂತದ್ದಕ್ಕಿಂತ ಮೊದಲು ಆಲೋಚನೆ ಮಾಡಿದೆ, ತೆಂಗಿನ ತೋಟ ಮಾಡೋಣ, ಅಡಿಕೆ ತೋಟ ಮಾಡೋಣ, ಬಾಳೆ ತೋಟ ಮಾಡೋಣ, ಎಲ್ಲ ಆಲೋಚನೆಗಳು ನನಗೆ ಬಂದಿದ್ದುಂಟು. ಆದ್ರೆ ಮುಂದೆ ಹೀಗೆ ನೀರಿನ ಸಮಸ್ಯೆ ಏನಾಗ್ಬೋದು, ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವ್ದೇ ಕೆರೆ ಆಗಲಿ ಅಥವಾ ಒಂದು ಡ್ಯಾಮ್ನ ನೀರಾಗಲಿ ಚಾನಲ್ ನೀರಾಗಲಿ ಈ ತರ ಪರ್ಮನೆಂಟ್ ಆದಂತ ನೀರಿನ ಸೋರ್ಸ್ ಇಲ್ಲಿ ಇಲ್ಲದೆ ಇರೋದ್ರಿಂದ ಮೇಲಾಗಿ ಇಲ್ಲಿ ಅಂತರ್ಜಲದ ಸಮಸ್ಯೆ ಸಾಧಾರಣವಾಗಿ ಇದ್ರಿಂದ ಅಂತರ್ಜಲವೂ ಕೂಡ ಅದಕ್ಕೆ ಸರಿ ಹೊಂದಬಹುದಾದಂತಹ ಬೆಳೆ ಅಂತ ಹೇಳಿದ್ರೆ ಬಹುಶಃ ಒಂದು 16 ವರ್ಷ ಅದನ್ನು ನೋಡಿಕೊಂಡ್ರೆ ಆಮೇಲೆ ತನ್ನಷ್ಟಕ್ಕೆ ತಾನೇನೆ ನೀರಿಲ್ಲದೆ ಇದ್ರೂ ಕೂಡ ಬೆಳೆಯಬಹುದಾದಂತಹ ಸಪೋಟವನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಆಯ್ಕೆ ಮಾಡಿಕೊಂಡೆ. ಅದರ ಜೊತೆಗೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಸ್ವಲ್ಪ ದಿವಸಗಳ ನಂತರ ಮತ್ತೆ ಮತ್ತೊಂದು ಭಾಗಕ್ಕೆ ದಾಳಿಂಬೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ. ಇದರ ಮಧ್ಯದಲ್ಲಿ ಈ ಸಪೋಟಾದ ಅಂತರ ಬೆಳೆಯಾಗಿ ಮೋಸಂಬಿ ಕೃಷಿಯನ್ನು ಕೂಡ ನಾನು ಆಯ್ಕೆ ಮಾಡಿಕೊಂಡೆ. ಹೀಗಾಗಿ ಈಗ ಸದ್ಯ ನಮ್ಮ ತೋಟದಲ್ಲಿ ಮೋಸಂಬೆ, ಸಪೋಟ ಹಾಗೂ ದಾಳಿಂಬೆ ಮತ್ತೊಂದಷ್ಟು ಹೂ ಕೃಷಿಯನ್ನು ಕೂಡ ಜೊತೆಗೆ ನಾನು ಮಾಡ್ತಾ ಇದ್ದೇನೆ. ಸರಿ, ಮೋಸಂಬೆ, ಸಪೋಟ, ದಾಳಿಂಬೆ ಇವನ್ನೆಲ್ಲ ತಾಮಂದ್ರಲ್ಲ, ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು? ಇದರಲ್ಲಿ ಇಂದಿನಿಂದ ಸಪೋಟ ವಿಷಯಕ್ಕೆ ಬಂದಾಗ PKM1 ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ಮೊದಲಿಂದ ಇದ್ದಂತಹದ್ದು. ಆ ಹಣ್ಣು ಅದರ ಗುಣಮಟ್ಟ ತಡೆಯುವಂತ ಅದನ್ನ ದೀರ್ಘಕಾಲದವರೆಗೆ ಅದನ್ನ ತಡೆದಿಟ್ಟು ಅದನ್ನ ಕಾಪಾಡೋದಕ್ಕೆ ರಕ್ಷಣೆ ಮಾಡೋದಕ್ಕೆ ಆಗದೆ ಇರುವಂತಹದ್ದು ಇತ್ತು ಸಾಂಪ್ರದಾಯಿಕವಾಗಿ. ಆ ನಂತರ ಈ ಕ್ರಿಕೆಟ್ ಬಾಲ್ ಅನ್ನುವಂತ ಒಂದು ತಳಿ ಒಂದು ಗಟ್ಟಿಯಾದಂತಹದ್ದು, ಬಹಳ ದೀರ್ಘಕಾಲದವರೆಗೆ ಅದು ತಡೆದುಕೊಳ್ಳುವಂತ ಶಕ್ತಿ ಇರುವಂತಹದ್ದು ಕೂಡ. ಹಾಗಾಗಿ ನಾನು ಸಪೋಟ ವಿಷಯದಲ್ಲಿ ಕ್ರಿಕೆಟ್ ಬಾಲ್ ಅನ್ನುವಂತ ತಳಿಯನ್ನ ನಾನು ನಾಟಿ ಮಾಡಿದೆ. ಸರ್, ಇದರಲ್ಲಿ ದಾಳಿಂಬೆಯಲ್ಲಿ ಏನಾದರೂ ತಳಿ ಇದೆ? ಹಲವಾರು ತಳಿಗಳಿದಾವೆ. ಸಾಂಪ್ರದಾಯಿಕವಾಗಿ ನಾವು ಮೊದಲಿಂದ ನಮ್ಮ ದೇಶದ ಬೆಳೆ ಆಗಿದ್ದಂತದ್ದು ಗಣೇಶ ಅನ್ನೋಂತ ಒಂದು ತಳಿ ಇತ್ತು. ಅದ್ರ ಬಗ್ಗೆ ಕೇಳಿದ್ದೆ, ನಾನೇನ್ ಬೆಳೆದಿಲ್ಲ, ಯಾರು ಇಲ್ಲಿ ಬೆಳೀತಾ ಇಲ್ಲ. ಹೊಸದಾಗಿ ಭಗವಾ ಅನ್ನೋಂತ ಒಂದು ತಳಿ ಬಹಳ ಒಂದು ಕ್ರಾಂತಿಯನ್ನ ಮಾಡಿದಂತ ಒಂದು ತಳಿ, ಅದು ಹೊರದೇಶದ ತಳಿ. ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರಾಟವಾಗುವಂತ ಒಂದು ತಳಿ, ಅತ್ಯಂತ ಹೆಚ್ಚಿನ ರಸವನ್ನ ಹೊಂದಿರುವಂತ ಒಂದು ಹಣ್ಣು. ಹಾಗಾಗಿ ನಾನು ಆ ಒಂದು ತಳಿಯಿಂದನೇ ಆಯ್ಕೆ ಮಾಡಿಕೊಂಡು ದಾಳಿಂಬೆ ಬೆಳೆಯನ್ನ ನಾನು ಪ್ರಾರಂಭ ಮಾಡಿದೆ. ಸರ್, ಈಗ ಅಂತರ ಎಷ್ಟಿಟ್ಟಿದ್ರೆ ಸಪೋಟ? ಸಪೋಟ ನೋಡಿ, ಸಪೋಟವನ್ನ ಬಹಳ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದಿನ ದೂರ ಆಲೋಚನೆಯನ್ನ ಇಟ್ಟುಕೊಂಡು ನಾವು ಈ ಕೃಷಿಯನ್ನ ಮಾಡಬೇಕು. ಈ ಸದ್ಯದ ಆಲೋಚನೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋಂತ ಮಾತನ್ನ ನಾನು ನಿಮ್ಗೆ ಆಗ್ಲಿ ಪ್ರಾರಂಭದಲ್ಲಿ ಹೇಳಿದೆ. ಬಹಳಷ್ಟು ಜನ ಸಪೋಟವನ್ನ ಬೆಳೆದಿರೋದನ್ನ ನಾನು ಸಪೋಟ ಸಸಿಗಳನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಬಹಳಷ್ಟು ತೋಟಗಳನ್ನ ನೋಡಿದೆ. 15 ಅಡಿಗೆ ಒಂದರಂತೆ, 17-18 ಅಡಿಗೆ ಒಂದರಂತೆ, ಬಹಳ ಹತ್ತಿರದಲ್ಲಿ ಸಸಿಗಳನ್ನ ಇಟ್ಟದನ್ನ ನಾನು ನೋಡಿದೆ. ಆದ್ರೆ ನಾನು ಈ ತೋಟವನ್ನು ಮಾಡೋದಕ್ಕಿಂತ ಮುಂಚೆ ತೋಟಗಾರಿಕೆ ಇಲಾಖೆಯಲ್ಲಿ ಸಮಗ್ರವಾದಂತಹ ಒಂದು ಚರ್ಚೆಯನ್ನ ಮಾಡಿ ಎಲ್ಲ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯಾಕೆ ಹಾಗಿಡಬೇಕು ಎಲ್ಲವನ್ನೂ ಪ್ರಶ್ನೆ ಮುಖಾಂತರ ಎಲ್ಲವನ್ನೂ ಯಾಕೆ ಯಾಕೆ ಯಾಕೆ ಅನ್ನೋ ಪ್ರಶ್ನೆಗಳನ್ನು ಹಾಕೊಂಡೇನೆ ಅವರ ಸಲಹೆ ಮೇರೆಗೆ 30-30 ಅಡಿಗಳ ಅಂತರವನ್ನ ಇಡೋದ್ರಿಂದ ಆ ಗಿಡಗಳು ಈಗ ಸದ್ಯಕ್ಕೆ ಅಲ್ಲದೆ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಬಹಳ ಬೃಹತ್ ಆಗಿ ಈ ಮರಗಳು ಬೆಳೆಯೋದ್ರಿಂದ ಅದಕ್ಕೆ ಸಾಕಷ್ಟು ಗಾಳಿ ಬೆಳಕು ಅಥವಾ ಸ್ಪೇಸ್ ಆಗದೆ ಇರೋದ್ರಿಂದ ಇಳುವರಿ ಮತ್ತೆ ಬರುವಂತದಕ್ಕೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಸಾಕಷ್ಟು ಅಂತರ ಇರಲಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಅಂತರ ಏನೊಂದು ಅಲ್ಲಿ ನಿಗದಿಪಡಿಸಿದ್ದಾರೆ ಆ ಅಂತರಕ್ಕೆ ನಾನು ಇಟ್ಟೆ. ನಮ್ಮ